ಟ್ರೈನ್ ಕುಲುಕ್ ಬಿಟ್ಟದೆ ಅನ್ಸ್ತದೆ. ಬುಡು ಬುಡು ಬುಡು, ಏನು ಇದು ಹಂಪ್ ಗಳಿತಪ್ಪ ಟ್ರೈನ್ ಹೋಗೋ ಜಾಗದಲ್ಲಿ. ಯಾರಿಗ ಗೊತ್ತು ಬುಡು, ಹಂಗೆಲ್ಲ ಮಾತಾಡ್ಬೇಡ ಕಣ. ಟ್ರೈನು ಸರಿಯಾಗಿ ಹೋಯ್ತಾ ಇತ್ತು ಕಣ ಹಳಿ ಮೇಲೆ. ಮತ್ತೆ ನಂಗೆ ಮನೇಲಿ ಮುಲ್ಗಿ ಮುಲ್ಗಿ ರೂಢಿ ಅಲ್ವಪ್ಪ ಹೊಸ ಜಾಗ, ಅದಕ್ಕೆ ಹೊಸಿ ನಿದ್ದಿಲ್ಲ. ನನ್ಗೆ ಗೊತ್ತಾಯ್ತು ಎಲ್ಲೋ ಮ್ಯಾಕ್ ಮನಗಿದ್ದನ್ ಕೆಳಗ್ ದಬಕಂಡ್ ಬಿದ್ಬಿಟ್ಟಿದೆ ಅಂತ ಅನ್ಸ್ತದೆ. ಅದೇ ಅದನ್ನೇ ಕಾಯ್ಕೊಂಡಿದ್ದೆ ನೀನು. ಅಲ್ಲ ನಡ ಮುರಿದೋಗಿದ್ದ ಕಾಣಿ ನನಗೆ. ಅಲ್ಲ ಮತ್ತೆ ಹಿಂಗ್ ಕುಂತೀಯ ಅಂದ್ರೆ ಏನೋ ಸಮಸ್ಯೆ ಆಗಿರ್ಬೇಕು. ಅಲ್ಲಕ್ಕಪ್ಪ ನಮ್ಮೇನು ಆಡ ಐಕಳ, ನಮ್ಗ ವಯಸ್ಸಾಕಿಲ್ವಪ್ಪ, ಅದಕ್ಕೆ ಹೊಸಿ ನಡ ನೋಯ್ತಿತ್ತು ಕಣ, ಅದಕ್ಕೆ ಸುಮ್ಮನ್ ನಿ ಕುಂತ್ಕೊಂಡು ಹೇಳು. ನೋಡಪ್ಪ ಇನ್ನು ಸ್ವಲ್ಪ ನೀನೇನಾರ ಮುಂದುವರ್ಸ್ರೆ ಮಾತ ಪಡ್ಸಾಲೆ ದೊಡ್ಡದಾಗೆ. ಅದೇ ಮುನಿಕ ಮಾತಾಡ್ಬೇಕು. ಮನಿಕೊಂಡ್ರಾಯ್ತು ಮನಿಕು, ಅದಕ್ಕೇನು ಚೆನ್ನಾಗೆ ಬತ್ತದೆ ಕಣ ವಾಯ್ಸು, ಚೆನ್ನಾಗೆ ಬತ್ತದೆ ಮನಿ ಕಣ್ರಿ. ಹೇಳಪ್ಪ ಅದೇನ್ ಸಮಾಚಾರ ತಂದಿದ್ದ ಇವತ್ತು ಜಯಣ್ಣ? ಅಲ್ಲ ನಿನ್ ಮನೆ ಗೊಂತು ಐತಲ್ಲ ಐತ್ಲಾಗೆ, ಅದ್ರಾಗೆ ಗುಬ್ಬಚ್ಚಿಗಳೆಲ್ಲ ಏನ್ ಚಿಮ ಚಿಮ ಚಿಮ ಚಿಮ ಅಂತ ಇದ್ವಲ್ಲ ಅಲ್ವಾ, ಈಗ ಎಲ್ಲಿ ಕಾಣ್ತಲೇ ಇಲ್ವಲ್ಲ, ಏನ್ ಗೂಡ ಗಿಡ ಎಲ್ಲ ಕಿಲೀನ ಮಾಡಿಸ್ಬಿಟ್ಟೆ ಹೆಂಗೆ? ನೋಡಪ್ಪ ಗುಬ್ಬಚ್ಚಿ ಅಂತ ಹೇಳ್ತಿದ್ದೆ ನೀನು, ಆಯ್ತಾ? ನಮ್ ಕಡೆ ಎಲ್ಲ ಹಂಗಂದಾರ. ಇನ್ನೇನಂತಾರ? ಗುಮ್ಚಕ್ಕಿ. ಆಯ್ತಾ, ಗುಮ್ಚಕ್ಕಿ ಗೂಡ್ ಕಟ್ಟದೆ ಅಂದ್ರೆ ನಮ್ ವೈಕಳಾಗಿದ್ದಾಗ ಆ ಗೂಡ್ನ ಹೋಗಿ ಮುಗಿ ಇಣಕಿ ನೋಡಮ್. ಆಯ್ತಾ, ಅದೇನ ಕಸ ಪಸ ಎಲ್ಲ ತಂದು ಗೂಡ ಕಟ್ಟೋದು, ಹುಲ್ಲು ಎಲ್ಲ ಇರೋದು. ಈಗೇನ ಅಂಚನ್ ಮನೆ ಆರ್ ಸಿ ಸಿ ಮನೆ ಎಲ್ಲ ಅದೇ ಅಂಚನ್ ಮನೆಗೂ ಕಟ್ತಿತ್ತು ಬಿಡು. ಹೌದು, ನಮ್ದೆಲ್ಲ ಗುಳ್ಳಲ್ವಪ್ಪ ಮೊದಲು. ಆ ಗುಳ್ನಾಗೆ ಗುಮ್ಚಕ್ಕಿಗಳು ಬಂದ್ಬಿಟ್ರು ನಮಗ್ ಸಂತೋಷಕಯ್ಯ, ಹಿಡಿಯಕ್ ಹೋಗಮ್. ಕತೆ ಬಿಡು ಈಗಿಂದ ಹೇಳು. ಅಲ್ಲಕ್ಕಪ್ಪ ಹಿಂದಿನ ಕತೆ ಬಿಟ್ಬಿಡು ಅಂತ ಹೇಳ್ತಿದ್ದೆ ಅಲ್ಲ ನೀನು. ಏನ್ ಮಾಡ್ದೆ? ಏನಾಯ್ತು ಈಗ? ಅದ್ ಯಾಕ ಬತ್ತಿಲ್ಲ ಅಂತ ನೀ ಕೇಳ್ತಿದ್ದೆ ಅಲ್ವಪ್ಪ. ನಿಮ್ ಅನ್ಲೆ ಇತ್ತಲ್ಲ ಕೂಡೇನಾತು ಅಂತ ಕೇಳ್ದೆ ಅಷ್ಟೇ. ಅಲ್ಲಕ್ಕಪ್ಪ ನಾನು ಅದ್ ಯಾಕ ಏನು ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದೆ. ಅದ್ಯಾರ ತಿಳಿದವ್ರ ಒಬ್ರು ಸಿಕ್ಕಿದ್ರು ಆಚೆಕೇರಿನಾಗೆ. ಅಲ್ಲ ಕಣ್ಣ ನೋಡ್ದಿಯ ನೀನು ಇತ್ತೀಚೆಗೆ ಈ ಗುಮ್ಚಕ್ಕಿ ಎಲ್ಲ ಮಾಯ ಆಗ್ಬಿಡ್ತಾದೆ ಅಂತ. ಅದ್ಯಾಕ ಹಂಗ ಮಾಯ ಆಯ್ತಿದ್ದು? ಯಾರು ಕದ್ಗಿದ್ಕೊಂಡ್ ಮುಟೈತಾ ಇದಾರ ಅಂತ ನಾನು ಕೇಳ್ದಿ. ಇಲ್ಲ ಕಣ, ಅದೇನ ಈಗ ಮೊಬೈಲ್ ಅಂತಲ್ಲಪ್ಪ ಈ ಕಿರಣ, ಅದೇನಂತೇನವ ಇಂಗ್ಲಿಷ್ ನಾಗೆ ಈ ಕಿರಣ, ಅದೇನೋ ವಿಷ ಕಕ್ತದಂತಲ್ಲವ ಮೊಬೈಲ್. ಅದೇಂತ ಕಕ್ತದೆ ಈಸಾನ ಮೊಬೈಲ್? ನಾನು ನೀನು ವಾಂತಿ ಮಾಡ್ದಂಗ ಕಂಡದಾದು ಅದ್ರದ್ದು ಟವರ್ ಹಾಕಿರ್ತಾರಲ್ಲ ಅದಕ್ಕಂಗ ಆಯ್ತದೆ ಅಂತಾರೆ. ಆದ್ರೆ ಕೆಲವ್ರು ಅದ್ ಸುಳ್ಳು ಅಂತಾರೆ. ಅದನ್ನ ಹೇಳ್ದ, ಅದ್ ನನ್ಗೆ ಈಗ ನೆಪ್ಪ ಆಯ್ತು. ರೇಡಿಯೇಷನ್ ಅದೇನೋ ಬತ್ತದಂತಲ್ಲಪ್ಪ, ಅದರಿಂದ ಅದೇನೋ ಗುಮ್ಚಕ್ಕಿಗಳು ಮಾಯ ಆಗ್ಬಿಡ್ತಾವೆ ಅಂತ. ಅಂದ್ರ ಗುಬ್ಬಚ್ಚಿಗಳು ಓಲಿ ಗುಮ್ಚಕ್ಕಿ ಮನಸ್ಸಿನ ಜೊತೆ ವಾಸ ಮಾಡೋ ಪಕ್ಷಿ, ಅದು ಕಾಡ್ನಾಗಿರೋ ಪಕ್ಷಿ ಅಲ್ಲ. ಆಮ್ಯಾಕೆ ಮನ್ಸ ಏನು ಬಳಸಿ ಬಿಸಾಕ್ತಾನಲ್ಲ ಅದೇ ಅದ್ರ ಆಹಾರ. ಈ ಮುಂಚೆ ಎಲ್ಲ ಈ ಅವರೆಕಾಯ ತಕ ಬಂದು ಸುಲಿತಾ ಇದ್ರೆ ಚಿವು ಚಿವು ಚಿವು ಅಂತ ಕುಂತಿರೋ, ನೀ ಕಾಳ ಒಳಗ ಹಾಕೊಂಡು ಹುಳ ಹೊರಗೆಸ್ತ್ರೆ ಲಬಕ್ಕಂದ ಇಲ್ವಾ. ಆಮೇಲೆ ಮನೆನಾಗೆ ಕಾಳುಗಳನ್ನ ಏನಾದ್ರು ಸ್ವಚ್ಛ ಮಾಡ್ಬೇಕಾದ್ರೆ ಕಾಳಿಂದ ಏನಾದ್ರು ಹೊರಗಡೆ ತೆಗೆದು ಎಸ್ತ್ರೆ ಅಲ್ಲೇ ಕೊಕ್ಕ ಹಾಕೊಂಡು ಅಂತ ಕಾಳ ತಿನ್ಕೊಳ್ಳೋವು. ಹಂಗಾಗಿ ಮನಸ್ಸಿನ ಜೊತೆ ವಾಸ ಮಾಡ್ತಿದ್ದಂತ ಪಕ್ಷಿಗಳು. ಈಗ ಮನುಷ್ಯರು ಏನ್ ಮಾಡೋರು ಹಳ್ಳಿನಾಗೂ ಅಷ್ಟೇ, ಎಲ್ಲ ಕ್ಲೀನ್ ಮಾಡಿಸಿರೋ ಪದಾರ್ಥವೇ ತಗೋಬರ್ತಾರೆ. ರಾಗಿ ಗುಬ್ಬಚ್ಚಿಗೆ ಹಾಕಕ್ ಏನು ಇಲ್ವೇ ಇಲ್ವಲ್ಲ. ಇಲ್ಲ ಕಣ್ಣ, ನಾವಾಗ ಈ ಬಾವಿ ಕಲ್ ಸಂದಿಲ್ಲೆಲ್ಲ ಗೂಡ್ ಕಟ್ಟಿರೋದು ನಮ್ಗೆ ಭಯ, ಮರಿಯಲ್ಲಿ ನೀರಿಗೆ ಬಿದ್ದೋಯ್ತದ ಅಂತ ದಿನಬಾಳ್ಗಾಗಿ ಹೋಗೋದು ಅದನ್ನ ನೋಡೋದು. ಆಸೆದ ಬಾವಿ ಇರ್ಲಿಲ್ಲ ಅಲ್ಲೆಲ್ಲ ಕಟ್ಟಿರೋದು. ಆಮೇಲೆ ಅಣ್ಣ ಈ ತೆಂಗಿನ ಮರಕ್ಕೆ ಏನಾರು ಮುಳ್ ಕಟ್ಟಿದ್ರೆ ಕೋತಿ ಹತ್ಬಾರ್ದು ಅಂತ ಅಲ್ಲೆಲ್ಲ ಗೂಡ್ ಕಟ್ಟೋದು. ಒಂದ್ಸತಿ ಕಣ್ಣಣ್ಣ ಅಲ್ಲಿಂದ ಮರಿ ಕೆಳಗ್ ಬಿದ್ದೋಯ್ತು. ನಾನೇನ್ ಮಾಡ್ಬಿಟ್ಟೆ, ನಾನ್ ಯಾಕೆ ಬೀಳಿ ಮರಿ ಬಿದ್ದಿತ್ತು ಅಂತ ಅದನ್ನ ಎತ್ಕೊಂಡೆ. ಅದ್ ವಾಪಸ್ ಆ ಗೂಡಲ್ಲಿ ಇಟ್ರೆ ಅದ್ ವಾಪಸ್ ತೊಳ್ಬಿಡೋದ ಕೆಳಕ್ಕೆ. ಅದ್ ಒಂದ್ಸತಿ ಗೂಡಿಂದ ಬಿದ್ರೆ ಸೇರ್ಸಲ್ವಂತೆ. ಓಹೋ, ಮನಸ್ಸು ಮುಟ್ಟಬಾರ್ದು ಅಂತ. ಮನಸ್ಸು ಬಿಟ್ರೆ ಏನಾಗತ್ತೆ, ಅದು ಹೊರಗ ಹಾಕ್ಬಿಡೋದು ಅಂತ, ಅದನ್ನ ಬಹಿಷ್ಕಾರ ಹಾಕೋದು ಅಂತ ಹೇಳ್ತಾರಲ್ಲ. ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಸೇರಿಸ್ಕೊಳಕಿಲ್ಲ, ಚಿವ ಚಿವ ಚಿವ ಅಂತ ತೊಳ್ತದೆ. ಆಮ್ಯಾಕ್ ಸೇರಿಸ್ಕತ್ತದೇನೋ ಗೊತ್ತಿಲ್ಲ. ಆಮ್ಯಾಕ್ ನೋಡಿರೋರು ಯಾರು ಒಟ್ನಲ್ಲಿ ಅದಕ್ಕೊಂಥರ ಚೂ ಚೂ ಚೂ ಚೂ ಗುಬ್ಬಿ ಅಂತೇಳಿ ಒಂದ್ ಪದ್ಯ ಬೇರೆ ಇತ್ತಲ್ಲ ನಾವು ಸಣ್ಣ ಸಣ್ಣ ಅವರಾಗಿದ್ದಾಗ. ಈಗ ನಾನು ಏನ್ ಹೇಳಕ್ ಹೊಂಟಿ ಅಂದ್ರೆ, ಜಯಣ್ಣ ಎಲ್ಲರೂ ಸೋಸಿರತ್ತತ್ತಾರೆ, ಕಿಲಿನ ಮಾಡಿರತ್ತತ್ತಾರೆ ಅಂತ ಹೇಳ್ದಲ್ಲಪ್ಪ, ಈಗ ಏನಾಗ್ಬಿಟ್ಟದೆ ತೂರದು ಕೇರದು ಒನಿಯೋದು ಎಲ್ಲ ಬಿಟ್ಟೆ ಬಿಟ್ಟಾರ ಜನ. ಒನಿಯೋದು ಅಂದ್ರೆ ಒಂದ್ರಾಡದೆ ಗೊತ್ತಿಲ್ಲ, ನೀನ್ ಒನಿಯ ತಂಕ ಹೋದೆ ಒಂದ್ರ ಒಂದ್ರಿ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ. ಮುಂಚೆ ಎಲ್ಲ ಒಂದ್ ಕೈಲಿ ಕುಟ್ಬಿಟ್ಟು ಅಲ್ಲೇ ಒಂದ್ರಾಡಿ ಒಂದ್ರಾಡಿ ಎತ್ಕೋತಾ ಇದ್ದ. ಮೊನ್ನೆ ಅರಸಿನ ಶಾಸ್ತ್ರಕ್ಕೆ ಹೋಗಿದ್ನ, ಏನ್ ಮನ್ ತುಂಬ ಹುಡ್ಕಾಡ್ತಾರ ಒಂದ್ರಿಯ ಆಮೇಲೆ ಗಂಡ್ಗೆ ನೀರ್ ಹಾಕ್ಬೇಕಲ್ಲ, ಹೆಣ್ಗೆ ಗಂಡ್ಗೆ ಅರಸಿನ ಹಚ್ಬಿಟ್ಟು ಒಂದ್ರಿ ತಕ ಬನ್ನಿ ಒಂದ್ರಿ ತಕ ಬನ್ನಿ ಅಂದ್ರೆ ಹತ್ತು ಹೆಣ್ಣ ಐಕ್ಳು ಏನ ಹಂಗಂದ್ರೆ ಅಂತ ಕೇಳ್ದ. ಆಮೇಲೆ ಮ್ಯಾಲೆ ಒಳಗಡೆ ಹಳೆ ಕಾಲದ ಸಾಮಾನ ಎಲ್ಲ ತುಂಬಿರೋ ಜಾಗದಿಂದ ಒಂದ್ ಒಂದ್ರಿಯ ತಕ ಬಂದು ಆಮೇಲೆ ಹಿಡ್ದು ಆಮೇಲಿಂದ ನೀರ್ ಹಾಕಿದ್ದಾಯ್ತು. ನೀನು ಅರ್ಶನ ಶಾಸ್ತ್ರಕ್ಕೆ ಹೋಗಿದ್ಯಾ ಅಥವಾ ಈ ಹೋಳಿ ಹಬ್ಬಕ್ಕೆ ಹೋಗಿದ್ಯಪ್ಪ? ಅಲ್ಲ, ಅರ್ಶನ ಶಾಸ್ತ್ರ ಆದ್ಮೇಲೆ ಗಂಡು ಅಥವಾ ಹೆಣ್ಣಿಗೆ ತಲೆ ಮೇಲೆ ಒಂದ್ರಿ ಇಟ್ಬಿಟ್ಟು ನೀರ್ ಹಾಕಲ್ವೇ ಚೆನ್ನಾಗಿ ಬೀಳಿ ಅಂದ್ರೆ ಅದನ್ನು ಗೆಪ್ತಿ ಮಾಡ್ಕದ. ಹೋಳಿನೂ ಆಯ್ತಲ್ಲವ ಬೆಂಗಳೂರ್ ಪೇಟೆಗ್ ನೀ ಕರ್ಕೊಂಡು ಹೋಗಿರ್ನಿಲ್ವಾ? ಅದ್ಯಾವ್ದೋ ಒಂದು ರೂಮ ಮಾಡ್ಬಿಟ್ಟು ಎ ಸಿ ಗಾಳಿ ಬರೋದು ತಣ್ಣಗೆ, ಅದೇನ ಒಳಗಿತ್ತಲ್ಲಪ್ಪ ಸ್ನಾನದ ಮನೇಲಿ ನೀರಿ ಕಳೆದು ಅದೇನಂತಾರ ಬಿಡ್ಬಿಡಿಯಾಗಿ ನೀರ್ ಬಿಡ್ತದಲ್ಲಪ್ಪ ಅದು ಹಂಗೆ ಅದು ಒಂದ್ರಿನಾಗ್ಬಿಟ್ರೆ ಹಿಂದೆಲ್ಲ ಸವಾರಲ್ಲಿತ್ತಣ್ಣ ಹಿಂದೆಲ್ಲ ಸವಾರಲ್ಲಿತ್ತು. ಯಾವ ನಮ್ ಜನ ಈ ಒಂದ್ರಿನಾಗ ಮೇಲ್ಗಡೆಯಿಂದ ನೀರ ಬಿಟ್ಕೋಬಿಟ್ಟು ಅದೇ ಸವಾರು ಅನ್ಕೊಂಡ್ ಕುಸಿ ಪಡು. ನಮ್ ಸ್ನೇಹಿತ ಒಬ್ಬಿದ್ದ, ಅವ್ರ ಜಮೀನಾಗೆ ಒಂದ್ 8 ಅಡಿ ಬಾಳೆ ಗಿಡ ಬೆಳೆದ್ ಬಿಟ್ಟಿತ್ತ. ಇವ ಪಕ್ಕದ ಮರಕ್ಕ ಒಂದ್ರಿಯ ಕಟ್ಬಿಟ್ಟು ಹೋಲ್ಗೆ ಆ ಬಾಳೆ ಗಿಡದ ಮ್ಯಾಕೆ ಪೈಪ ಇಟ್ಬಿಟ್ಟು ಆ ಒಂದ್ರಿ ಮ್ಯಾಲ ನೀರ್ ಬಿಡ್ಬೇಕು, ಕೆಳಗಡೆ ನಿಂತ್ಕೊಂಡ್ ಸ್ನಾನ ಮಾಡ್ಬೇಕು. ಬಾರ್ಲಾ ಜಯಣ್ಣ ಪ್ಯಾಟರ್ನಾಗ ಯಾಕೆ ಓದಿ ಹಳ್ಳಿ ಕಡೆ ಏನು ಸವಾರ್ ಇರಕ್ಕಿಲ್ವಾ ಅಂತ ಏನ್ ಚಂದ ಬತ್ತಿದ್ ಗೊತ್ತ ನೀರು. ಈಗ ನಂಗೂ ಒಂದ್ ನೆಪ್ಪ ಆಯ್ತ ಅದೇ ಬಿಡು, ಏನ ಈ ಹಳೆ ಪಿಕ್ಚರ್ಗಳು ನೋಡಿದೆಯಲ್ಲಪ್ಪ ಈ ಮಳೆ ಬರೋ ಸೀನು ಅದೆಲ್ಲ ಹೆಂಗ್ ಮಾಡಿದವ್ರು ಅಂತಂದ್ರೆ ನಮ್ಮ ಐಕ್ಳೆಲ್ಲ ಚೆನ್ನಾಗಿ ಹೇಳ್ತಿದ್ರು. ಅಲ್ಲಕಪ್ಪ ಅದ್ ಗೊತ್ತಿಲ್ವ ನಿನಗೆ, ಒಂದ್ರಿ ಒಂದ್ರಿನ ಮ್ಯಾಕ್ ಹಿಡಿದು ಬಿಡ್ತಾರೆ ಅಲ್ಲಿಗೆ ನೀರ್ ಬಿಡ್ತಾರೆ ಮಳೆ ಬಂದಂಗ್ ಬರ್ತದೆ ಅಂತ. ನನಗೆ ಅನ್ನಿಸ್ತಿತ್ತು ಅಲ್ಲಕಪ್ಪ ಅಷ್ಟು ದೊಡ್ಡ ಜಾಗಕ್ಕೆಲ್ಲ ಮಳೆ ಬರ್ತದೆ ದೊಡ್ಡ ಒಂದ್ರಿಯೇ ಇರ್ಬೇಕು ಅಂತ. ನಾನು ಅದ್ ಹೆಂಗ ಅಂತ ನನ್ಗೆ ಈಗಲೂ ಗೊತ್ತಾಗಿಲ್ಲ ಕಣ್ಜಯ್ಯಣ್ಣ. ಅದು ಎಷ್ಟು ಹೀರೋ ಹೀರೋಯಿನ್ ಓಡಾಡೋ ಅಷ್ಟಕ್ಕೆ ಮಾತ್ರ ನೀರ್ ಬಿಡ್ತಾರೆ ಅನ್ಸುತ್ತೆ. ಸಣ್ಣ ಒಂದ್ರಿ ಏನು ಗೊತ್ತಿಲ್ಲ ಕಂಬುಡಪ್ಪ ನಾನ್ ಕಾಣೆ. ಈಗ ವಿಚಾರ ಎಲ್ಲಿಂದ ಎಲ್ಗೋ ಹೋಯ್ತಾ ಇದೆ ಗುಬ್ಬಚ್ಚಿಯಿಂದ ಒಂದ್ರಿಗೋಯ್ತು. ಹಾಗಂದ್ರೆ ಒನೆಯೋದು ಕೇರೋದು ಇವೆಲ್ಲ ಗೊತ್ತಿಲ್ಲ ನಮ್ ಜನಕ್ಕೆ ಅಂತ ಅಲ್ಲ ಕೆಲ್ಸ ಹೋಲಿ ಕಣ್ಣಣ್ಣ. ಆ ಸಲಕರಣೆಗಳನ್ನು ಗುರ್ತಿಸೋರಿಲ್ಲ ಇವಾಗ, ಹಿಂದಿನ ಕಾಲದಾಗ ಏನೇನೆಲ್ಲ ಸಲಕರಣೆಗಳು ಬಳಸ್ತಾ ಇದ್ರಲ್ಲ ಅವು ಮಾಯ ಆಗವೆ, ಆ ಕೆಲ್ಸವೂ ಮಾಯ ಆಗವೆ, ಗುಬ್ಬಚ್ಚಿಗಳು ಮಾಯ ಆಗ್ಬಿಟ್ಟ. ನೋಡು ಜಯಣ್ಣ ಹಂಗಿಯೇ, ಈಗ ಕೆಲಸದ ಜೊತೆಗೆ ಆ ಸಲಕರಣೆಗಳು ಬಳಕೆ ಆಯ್ತಿದ್ರೆ ಕೆಲಸನೂ ನೆಪ್ಪಿರ್ತದೆ ಆ ಸಲಕರಣೆಯೂ ನೆಪ್ಪಿರ್ತದೆ ಕಪ್ಪ ಇಲ್ವಾ? ಹಂಗಾಗ್ಬಿಟ್ಟದೆ ಅಂದ್ರೆ ನಮ್ಗೆ ಹಳ್ಳಿ ಜನಕ್ಕೆ ಒಂದಷ್ಟು ಜನಕ್ಕೆ ಗೊತ್ತು, ಈಗ ನನ್ನ ತಲೆಮಾರಿನವ್ರಿಗೆ ನಿನ್ನ ತಲೆಮಾರಿನವ್ರಿಗೆ ಎಲ್ಲರಿಗೂ ಗೊತ್ತು ಕಪ್ಪ ಏನೇನು ನಾವು ಈ ವ್ಯವಸಾಯಕ್ಕೆ ಬಳಸ್ತೀವಿ ಅಂತ. ಈಗಿನ ವ್ಯವಸಾಯ ಮಾಡೋರಿಗೆ ಟ್ರ್ಯಾಕ್ಟರ್ ಬಿಟ್ರಿ ಇನ್ನೇನು ಗೊತ್ತಿದೆ ಜಯಣ್ಣ? ಟ್ರ್ಯಾಕ್ಟರ್ಗೆ ಸೇರಿಸ್ಕೊಂಡು ಟಿಲ್ಲರು ನೇಗ್ಲು ಆಮೇಲೆ ಬೇರೆ ಬೇರೆ ತರದ್ದೆಲ್ಲ ಬಂದ್ಬಿಟ್ಟು ನೋಡಪ್ಪ, ಮನೆಗೆ ಪಿಲ್ಲರು ಈ ಗದ್ದಾಗ ಟ್ರ್ಯಾಕ್ಟರ್ ಟಿಲ್ಲರು ಪಿಲ್ಲರು ಯಾವ್ದ್ ಕಂಬ ಅಂತ ಯೋಚನೆ ಮಾಡ್ತಾ ಇದ್ದೆ. ಎಲ್ಲೋ ತೊಟ್ಟಿ ಮನೆ ಕಂಬ ಹೇಳ್ತಾನೆ ಹುಟ್ಟೋಗ್ಬಿಟ್ಟದೆ ಬಿಡವ ತೊಟ್ಟಿ ಮನೆ ಇವೆಲ್ಲ ಬಿಟ್ಬಿಟ್ಟವ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಜಾರ ಮನೆ. ಇವಾಗ ಮತ್ತೆ ಅದೇನು ಫ್ಯಾಷನ್ ಅಂತೆ, ಈಗ ಎಲ್ಲ ಸಿಟಿಲೆಲ್ಲ ಸಿಮೆಂಟ್ ಹಾಕಿ ತೊಟ್ಟಿ ಮನೆ ಕಟ್ತಾವ್ರೆ. ಮರದ ಕಂಬಕ್ಕಿಂತ ಒಳ್ಳೇದಿನ್ ಯಾವ್ದು ಇಲ್ಲ ಕಣ್ಣು. ಈಗ ಸಿಮೆಂಟ್ ಕಂಬ ಜೋಡಿಸ್ಬಿಡ್ತಾರೆ ಒಳಕ್ಕೆ 12 ಅಟ್ಟಿ ನಾಮು ಕಟ್ಟಿಮಿ ಅಂತ ಕಲ್ ತಂದ ಹಾಕ್ಬಿಡ್ತಾರೆ. ಮರ ಅದಲ್ಲವ ಅದ್ ಎಷ್ಟ್ ಚೆನ್ನಾಗಿರ್ತಿತ್ತವ ಬಣ್ಣ ಬಣ್ಣದ ಮರಗಳು ಜಯಣ್ಣು. ಮುಂಚೆ ಈ ಏನು ಜಮೀನಿಂದ ಚೀಲ್ದಾಗೆ ಧಾನ್ಯಗಳ ತುಂಬಕೊಂಬಂದ್ರೆ ಚೀಲ ಸಮೇತ ಹಂಗೆ ಮಡಗಿರೋರು ಮೇಲ್ಗಡೆ ಗುಬ್ಬಚ್ಚಿ ಗೂಡ ಕಟ್ಕೋಬಿಟ್ಟು ಒಂದೊಂದೇ ಕಾಳ ಎತ್ಕೋ ಹೋಗಿ ತಿನ್ನೋದು ಅಲ್ವಾ? ಜನ ಓಡಿಸ್ತಿರ್ಲಿಲ್ಲ ಕವ ಅದನ್ನ. ಯಾವ ಮಾತಿಂದ ಗುಬ್ಬಚ್ಚಿ ದಿನಕ್ಕೊಂದೊಂದ್ ಕಾಳು ಎತ್ಕೊಂಡ್ರು ಅದೇನ್ ಮಹಾ ಆಯ್ತದೆ ಅಂತ. ಇಲ್ವಾ, ಈ ಕೃಷ್ಣದೇವರಾಯಂಗೆ ಒಂದ್ ಕಿತ ನಿದ್ ಬರ್ನಿಲ್ವಂತೆ. ಯಾಕಪ್ಪ ಗೊತ್ತಿಲ್ಲ, ತೆನಾಲಿ ರಾಮಕೃಷ್ಣನ ಕರೆದು ಬಿಟ್ನಂತೆ. ಬಾರಾ ತಮನಾಲಿ ರಾಮಕೃಷ್ಣ, ನೀನೇನು ಬೋಸ್ ಅಂದ ಕತೆ ಹೇಳ್ತೀಯಂತಲ್ಲ, ನಂಗೂ ಒಂದ್ ಕತೆ ಹೇಳು ಅಂತ. ಇವನ್ಗೆ ಮೊದ್ಲೇ ನಿದ್ದೆ, ಆ ನಿದ್ದೆ ಮಧ್ಯದಲ್ಲಿ ರಾಜ ಎಬ್ಬಿಸ್ಬಿಟ್ ಕತೆ ಹೇಳು ಅಂದ್ರೆ ರಾಜಂಗ್ ಬೋಯಕಾಯ್ತದ? ಅದಕ್ಕೆ ಮಹಾರಾಜ್ರೆ ಎಂತ ಕತೆ ಹೇಳ್ಬೇಕು ಅಂತ, ನಂಗ್ ನಿದ್ದೆ ಬರೋವರೆಗೂ ಕತೆ ಹೇಳ್ಬೇಕು ನೀನು ಅಂತ. ಆಯ್ತು ಮನೆ ಕಡೆ ಹೇಳ್ತೀನಿ ಅಂದಂತೆ. ಹೇಳು ಶುರು ಹಚ್ಕೊ ಅಂತ. ಮಹಾರಾಜ್ರದ್ದು ಏನು ಒಂದು ದೊಡ್ಡ ಕಣಜ ಇತ್ತಂತೆ. ಏನಿತ್ತಂತೆ? ಅದರೊಳಗಡೆ ಏನ್ ತುಂಬಿದ್ರಂತೆ? ಭತ್ವ ತುಂಬಿದ್ರಂತೆ. ನಿನ್ ಹೂವನ್ನು ಭತ್ವ ತುಂಬಿದ್ರಂತೆ. ಮೂಲೆಯಿಂದ ಒಂದೇ ಒಂದ್ ಗುಬ್ಬಚ್ಚಿ ಬಂತಂತೆ, ಒಂದೇ ಒಂದ್ ಕಾಳು ಎತ್ಕಂತಂತೆ. ಪುರ್ ಅಂತ ಆರ್ಕಂಬಂದು ಪುರ್ ಅಂತ ಹೋಯ್ತಂತೆ. ಆಮ್ಯಾಕಿಂದ ಇನ್ನೊಂದ್ ಗುಬ್ಬಚ್ಚಿ ಬಂತಂತೆ, ಪುರ್ ಅಂತ ಬಂತಂತೆ. ಒಂದೇ ಒಂದ್ ಕಾಳು ಎತ್ಕಂತಂತೆ, ಪುರ್ ಅಂತ ಹೋಯ್ತಂತೆ. ಆಮೇಲಿಂದ ಇನ್ನೊಂದ್ ಗುಬ್ಬಚ್ಚಿ ಬಂತಂತೆ, ಇನ್ನೊಂದ್ ಕಾಳು ಎತ್ಕಂತಂತೆ, ಪುರ್ ಅಂತ ಹೋಯ್ತಂತೆ. ಅವನಿಗೂ ಕೇಳ ಬೇಜಾರಾಯ್ತು. ಯೋ ತೆನಾಲಿ ರಾಮಕೃಷ್ಣ, ಮುಂದ್ ಕೇಳಯ್ಯ ಅಂದ್ರೆ ಕಣಜ ಖಾಲಿ ಆಗ್ಬೇಕಲ್ವಾ ಮಹಾರಾಜರೇ. ಅವನ್ ಹೇಳೋ ಹೊತ್ತಿಗೆ ಅವ್ರ ನಿದ್ದೆ ಬಂದೋಗಿದ್ದಂತ. ನಿದ್ದೆ ಬಂದೋಗಿತ್ತ? ಹತ್ತು ಹದಿನೈದು ಕಾಳು ಹೊತ್ತಿ ನಿದ್ದೆ ಬಂದ್ಬಿಡ್ತ. ಅಲ್ಲಕ್ಕಪ್ಪ, ಅದ್ ಯಾವ ಗಳಿಗೆಯಲ್ಲಿ ತೆನಾಲಿ ರಾಮ ಬೇರೆದೇಳು ಮುಂದ್ ಕೇಳು ಅಂತ ಯಾವಾಗ ಹೇಳಿದ್ರಪ್ಪ? ಅಲ್ಲ ಅಲ್ಲ, ರಾಜ ಹೇಳಿದ್ದು ರಾಮನ್ಗೆ ಹೇಳು ಅಂತ. ಆಯ್ತು ಎತ್ಕ ಹೋಯ್ತಲ್ಲ, ಮುಂದ್ಕೇನಾಯ್ತು ಹೇಳು ಅಂತ. ಒಂದೊಂದ್ ಗುಬ್ಬಚ್ಚಿಗೂ ಒಂದೊಂದ್ ಕತೆ ಹೇಳ್ತಿದ್ದ. ಹಂಗಲ್ಲ, ಅದ್ ಕಣಜ ಖಾಲಿ ಆಗ್ಬೇಕು. ಒಂದೊಂದ್ ಕಾಳು ಒಂದೊಂದ್ ಕಾಳುಗೂ ಒಂದೊಂದ್ ಗುಬ್ಬಚ್ಚಿ ಬಂತು. ಕಾಳು ಸರಿ ಬಿಡಪ್ಪ, ಕಣಜ ಖಾಲಿ ಆಗ್ಬೇಕು, ಕಣ್ಣಿಗೆ ನಿದ್ದತ್ತಬೇಕು. ಅಂದ್ರ ಸಾರಾಂಶ ಈ ಗುಬ್ಬಚ್ಚಿಂದೆಲ್ಲ ಅದಕ್ ನೆಪ್ಪಾಯ್ತು. ಮನ್ಸನ್ ಜೊತೆ ಇರೋ ಏನಿದೆ ಪ್ರಾಣಿಗಳು ಮತ್ತೆ ಕಾಡು ಇಂಥವನ್ನೆಲ್ಲ ಮನ್ಸನೆ ಸಂರಕ್ಷಣೆ ಮಾಡ್ಬೇಕು ಇಲ್ವಾ? ಈಗ ನೋಡು, ಅಕ್ಕಪಕ್ಕದಾಗೆಲ್ಲ ಸಾಲ್ ಮರಗಳಿತ್ತು. ಸಾಲ್ ಮರ ಅಂದ್ರೆ ಯಾವುದು? ಹಲಸು, ಹುಣಸೆ, ನ್ಯಾರಳೆ ಇಂಥ ಮರಗಳೇ. ಇಂಥ ಮರಗಳು ಪೊಟ್ರೆನಲ್ಲಿ ಪಕ್ಷಿಗಳಿರೋವು, ಕೋತಗಳಿರೋವು, ಎಲ್ಲ ಜಾತಿಯ ಏನು ಪ್ರಾಣಿ ಪಕ್ಷಿಗಳು ಆಶ್ರಯ ಮಾಡ್ಕೊಂಡಿರೋವು. ಇದನ್ನ ಬೆಳೆಸ್ತಿದ್ದವ್ರು ಯಾರಪ್ಪ? ಮನಸ್ಸನ್ನ. ಆಮೇಲೆ ತೋಪುಗಳು ಮಾಡೋರು ಕೆರೆ ಪಕ್ಕ, ಅಲ್ಲಿ ಹೋಗಿ ಏನು ಕಲ್ ತಗ ಒಡೆದು ಅಣ್ಣ ತಿನ್ನೋದು, ಮತ್ತೆ ಮರ್ಕ ಏನು ಮರ್ಕೋತಿ ಆಡೋದು, ದಾರ ಕಟ್ಕೊಂಡು ಜೀಕುದು ಎಲ್ಲ ಮಾಡ್ತಾ ಇದ್ವಲ್ಲ. ಒಂದೊಂದ್ ಕೆರೆ ಪಕ್ಕನು ಒಂದೊಂದ್ ತೋಪಿರೋದು. ಅರಣ್ಯ ಅಂದ್ರೆ ಎಲ್ಲೋ ಇರ್ದವೆ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ನಮ್ಮೂರ್ ಪಕ್ಕದಲ್ಲೇ ಒಂದ್ ಅರಣ್ಯ ಅನ್ನೋದಿದ್ರೆ ಎಲ್ಲಾ ರೀತಿನೂ ಅನುಕೂಲ. ನೋಡು, ಜಲ ದಿವಸ ಅಂತ ಆಚರಣೆ ಮಾಡ್ತಾರೆ, ನೀರಿನ ದಿವಸ, ನೀರಿನ ದಿವಸ ಅಂತ. ನೀರಿಗೆ ಮೂಲ ಏನು ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಳಕಿಲ್ಲ ಇಲ್ವಾ? ಈಗ ಸಮುದ್ರ ಐತೆ, ದೊಡ್ಡದಾಗೈತೆ. ಸಮುದ್ರ ಮ್ಯಾಲ್ಗಡೆ ಮೋಡ ತಯಾರು ಮಾಡಿ ಬೆಟ್ಟಕ್ಕೆ ಕಳಿಸಿ, ಬೆಟ್ಟದಿಂದ ಮಳೆ ಬರೆಸಿ ವಾಪಸ್ ಮತ್ತೆ ನೀರನ್ನ ತಗತ್ತದೆ ಸಮುದ್ರವೇ. ತುಂಬಾ ಜನ ಏನ್ ಅನ್ಕೊಂಡವ್ರೆ, ನದಿ ಸಮುದ್ರಕ್ಕೆ ಹೋಗಿ ಸೇರ್ಕತ್ತದೆ ಅಂತ. ಇಲ್ಲ, ಸಮುದ್ರವೇ ನದಿನ ಸೇರಿಸ್ಕತ್ತದೆ ವಾಪಸ್. ಯಾಕೆಂದ್ರೆ ಸಮುದ್ರ ಒಂದೇ ಕಡೆ ಇರೋದು, ಏನಣ್ಣ ನದಿಗೆ ಚಲನೆ ಐತೆ. ಸಮುದ್ರ ನಿಂತಂಗ್ ನಿಂತದೆ. ಈಗ ನಿಂತಂದ್ ನಿಂತಿರೋರ್ಗೆ ಆಹಾರ ತಂದು ಕೊಡೋರು ಯಾರು? ಅದಕ್ ಬೇಕಾಗಿರೋ ಆಹಾರ, ಅದ್ರ ಒಳಗಡೆ ಇರೋವಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಯಾವ್ದವ? ಅದಕ್ಕೇನ್ ಮಾಡ್ತದ ಅದು? ಎಲ್ಲಾ ಕಡೆಯಿಂದ ಆಹಾರವ ಸಂಗ್ರಹಣೆ ಮಾಡ್ಕೊತದೆ. ಮಳೆ ರೂಪದಲ್ಲಿ ಬೆಟ್ಟದ ಮೇಲೆ ಬೀಳ್ತದೆ. ಬೆಟ್ಟದ ಮೇಲೆ ಬಿದ್ದಾಗ ಎಲೆ ಸಾವಯವ ಪದಾರ್ಥಗಳೆಲ್ಲ ಮಣ್ಣಿನ ಸಾರದ ಮೂಲಕ ಕೊಚ್ಕ ಬರ್ತದೆ. ಊರಿನ ಮಧ್ಯದಲ್ಲಿ ಅರಿತದೆ. ಜನ ಜಾನುವಾರುಗಳದ್ದು ತ್ಯಾಜ್ಯನೂ ಸೇರ್ಕತ್ತದೆ. ಎಲ್ಲ ವಾಪಸ್ ಹೋಗಿ ಎಲ್ಲಿ ಸೇರ್ಕತ್ತದೆ? ಸಮುದ್ರಕ್ಕೆ. ಇದು ಜಲಚಕ್ರ. ಈ ನೋಡಪ್ಪ, ಜಲ ದಿವಸ ಅಂತ ಆಚರಣೆ ಮಾಡೋದು ಅಷ್ಟೇ ಅಲ್ಲ, ನೀರನ್ನ ನಾವು ಮುಂದಿನ ತಲೆಮಾರಿಗೂ ಉಳಿಸ್ಬೇಕು ಕಣ. ಏ ನೀರ್ ಬತ್ತಾದೆ ಅಂತ ದೊದಕ ದೊದಕ ದೊದಕ ಅಂತ ಸುಮ್ಮನೆ ಸುರ್ಕತಾನೆ ಇರ್ತಾರ ಮೈ ಮೇಲೆ. ಬ್ಯಾಸ್ಗೆ ಅಲ್ವಾ ಈಗ? ಏನಲ್ಲಿ ತೊಂಬೆ ಇಲ್ವಾ ನಮ್ಮೂರು? ಅದು ಅದೇನಲ್ಲ ಹೇಳ್ತಾರಲ್ಲ, ಯಾವ್ದಪ್ಪ ಕೊನೆ ಕೊನೆಯಲ್ಲಿ ಅದು ಆ ತೊಂಬೆಲಿ ಏನ್ ಐಕ ಸುಮ್ಮನೆ ದದಕ ದದಕ ದದಕ ದದಕನೆ ಏನು ನೀರ ಉಯ್ಕತ ಬಿದ್ದಾರೆ. ನಾನು ಹೇಳಿದೆ ಅಲ್ಲಕ್ಕಪ್ಪ, ಬ್ಯಾಸ್ಗೆ ಅನ್ಬಿಟ್ಟು ನೀನ್ ಈ ಮಟ್ಟಿಗೆ ಹಿಂಗ್ ಉಯ್ಕಂಡ್ರೆ ಇನ್ ಉಳಿದವ್ರಿಗೆ ಏನ ಮಾಡೋದು ಅಂತ. ಹಣೆ ಬಿಡು, ಅವರು ಕೆರ ದಿಕ್ಕ ಹೋಯ್ತಾರೆ ಕಣ ಅಂತ. ಅಲ್ಲಪ್ಪ, ವಯಸ್ಸಾದವ್ರು ಏನ ಮಾಡ್ಬೇಕು? ಮನೇಲಿ ನೀರ್ ಇಲ್ದಾದ್ರೆ ಇದೇ ತಾನೇ ಆಶ್ರಯಿಸ್ಕೋಬೇಕು, ಅದಕ್ಕೆ ಮಿತವಾಗ ಬಳಸ್ಬೇಕು. ಏನಪ್ಪ ನೀರ, ಸಮುದ್ರವೇ ರಕ್ಷಣೆ ಮಾಡ್ಬೇಕು, ನದಿಯುವೇ ರಕ್ಷಣೆ ಮಾಡ್ಬೇಕು, ಕಾಡುವೇ ರಕ್ಷಣೆ ಮಾಡ್ಬೇಕು. ಈಗ ಜಲ ಒಂದು ಉಳಿಸ್ಬೇಕು ಅಂತ ಅನ್ಬಿಟ್ಟು ಅಷ್ಟೇ ಅಲ್ಲ, ಈಗ ನಮ್ ಜಯಣ್ಣ ಹೇಳ್ದಂಗೆ ಕಾಡ್ನು ಉಳಿಸ್ಬೇಕು. ಕಾಡು ಉಳಿಸಿದ್ರೆ ಅಲ್ವೇನಣ್ಣ ನೀರು ಉಳಿಯೋದು? ಮೊದ್ಲು ಹೇಳ್ನಿಲ್ವಾ ನಮ್ ಜಯಣ್ಣ ವಿಜ್ಞಾನಿ ಹೇಳ್ದಂಗೆ? ಈಗ ಉಳ್ಸಕ್ಕೆ ಯಾರೊಬ್ರು ಪುಣ್ಯಾತ್ಮರು ಹೇಳ್ತಿದ್ರು ಕಣ, ಹಿಂದೆಲ್ಲ ನೀರ್ನ ಕೊಡದೆ ಆದ್ರೆ ಅಥವಾ ನೀರ್ನ ಸಂಗ್ರಹಿಸಿ ಇಟ್ಕೊಳ್ಳದೆ ಆದ್ರೆ ಯಾವ್ದ್ರಾಗ ಇಟ್ಕೊಳ್ಳೋರಣ್ಣ? ಒಂದ್ ದೊಡ್ಡ ತಪ್ಪಲೆನಾಗೆ ನೀರ್ ತುಂಬೋರು, ಒಂದು ಚಂಬ ಕೊಡೋರು, ಇಲ್ವೇನಣ್ಣ? ಇದೇ ಸಂರಕ್ಷಣೆ ಅಂತ. ಈಗ ಏನಾಗದೆ ಬಾವಿಯಿಂದ ನೀರ್ ಸೇದ್ಬೇಕಿತ್ತು ಮುಂಚೆ ಎಲ್ಲ ಕಷ್ಟಪಟ್ಟು ಸೇದ್ಕ ಬಂದು ಆ ಕೊಡಪಾನ ತುಂಬಿಸೋರು, ಒಂದ್ ಸಣ್ಣ ಚಂಬನ ಕೊಡೋರು, ಅದರಲ್ಲೇ ಮುಖ ತೊಳೆಯೋದು ಕಾಲ್ ತೊಳೆಯೋದು ಎಲ್ಲ ಮಾಡ್ಕೊಳ್ಳೋರು. ಈಗ ನಲ್ಲಿ ಅದೇ ಮ್ಯಾಲ್ಗಡೆ ಟ್ಯಾಂಕ್ ಅದೆ, ಟ್ಯಾಂಕಿಗೆ ನೀರ್ ತುಂಬಕ್ ಮೋಟರ್ ಅದೆ, ಬಾವಿ ಸೇದಂಗಿಲ್ಲ, ಸೊಂಟದ ಮೇಲೆ ಒತ್ಕೊಂಡ್ಬಂದ್ ನೀರ್ನ ಏನು ತಪ್ಪಲೆಗೆ ಹಾಕಂಗಿಲ್ಲ, ಬರ್ರಂತ ಬರ್ತದೆ ನೀರು, ಕಷ್ಟವಿಲ್ದಲ್ಲೇ ಬಳಕೆ ಮಾಡ್ತಾರೆ. ಅದೇ ನೋಡೋಣ, ಒತ್ಕೊಂಬಂದು ಕೆರೆ ಕಟ್ಟೆಯಿಂದ ಒತ್ಕೊಂಬಂದು ತಂದು ನೀರ್ನ ಮನೆ ಒಳಕ್ ಹಾಕೊಂಡಿದ್ರೆ ಆಗ ಕಷ್ಟ ಗೊತ್ತಾಗೋದು. ಅದಕ್ಕೆ ಆ ದುಡ್ಡು ಸಂಪಾದನೆ ಮಾಡೋರು ಒಂದೊಂದು ರೂಪಾಯಿಗೂ ಹೆಂಗೆ ಯೋಚನೆ ಮಾಡ್ತಾರೆ, ಹಂಗೆ ಕಷ್ಟ ಬಿದ್ದು ನೀರ ಸಂಪಾದನೆ ಮಾಡಿದ್ರೆ ಅದ್ರ ಬೆಲೆ ಗೊತ್ತಾಗೋದು. ಹೌದಕ್ಕಪ್ಪ, ಎಲ್ಲದೂ ಅಷ್ಟೇ, ಕಷ್ಟ ಬಿದ್ದಾಗ ಸಂಪಾದನೆ ಮಾಡುವಾಗ ಯಾರು ಬಂದು ಕೇಳಿದ್ರೆ ಹಿಂದ್ಕು ಮುಂದ್ಕು ಯೋಚನೆ ಮಾಡ್ತೀವಿ ನಾವು ಜೇಬಿಂದ ಕಾಸ ತೆಗಿಯಕ್ಕೆ ಅಲ್ವಾ. ಈಗೇನಾಗ್ಬಿಟ್ಟದೆ ಜಯಣ್ಣ, ಈ ಮೊಬೈಲ್ನಾಗೆ ಕಾಸದೆ, ಕೇಳದ ತಕ್ಷಣ ಪಟಕ್ನ ಹಾಕ್ಬಿಡ್ತೀನಿ. ಈಗ ಹಂಗೆ ಲೆಕ್ಕ ಪಕ್ಕ ಗೊತ್ತಾಯ್ತಾ ಇಲ್ಲ. ಈಗ ಮುಂಚೆ ಆದ್ರೆ ಕೈಯಲ್ಲಿ ಕಾಸು ಇಟ್ಕೊಂಡು ಎಣಿಸ್ಕೊತಾ ಇದ್ದೋ, ಇಷ್ಟ್ ಕೊಡ್ಬೇಕು ಇಷ್ಟ್ ಮಾಡ್ಬೇಕು ಲೆಕ್ಕ ಬರೀತಾ ಇದ್ದೋ. ಈಗ ಹಂಗಲ್ಲ, ಹೋಗು ಅಲ್ಲಿ ಎಷ್ಟು ಇದ್ರಲ್ಲಿ ಕೊಟ್ಬಿಡು ಫೋನ್ ಇಂದ ಖರ್ಚ ಮಾಡ್ದಿ ಬಂದದ್ದೆಲ್ಲ ಹಂಗೆ ಇಡ್ತಿದ ಈ ಕಣ ನಮ್ಗೆ ಹೇಳ್ಬಿಡು. ಏನ ನಿನ್ ಬಾಯ್ ಅರ್ಕೆಯಿಂದ ಹಂಗೆ ಆಗ್ಲಿ, ಏನ್ ಅರ್ಕಿಯವ ಇರೋದ್ನೇ ಖರ್ಚು ಮಾಡೋ ಸಾಕು ಕಣ. ಈಗ ಜಯ ಅಂದ್ರೆ ಅವನ್ ಏನೋ ಹಾಕತ್ತವನೇ ಪೀಟ್ಗೆ ಸಾಲ ಗಿಲ್ಲ ಕೇಳ್ತಾನೆ, ಹುಷಾರಾಗಿರು. ಇಲ್ಲಕ್ಕಪ್ಪ, ನಾನ್ ನಿನ್ ಕೇಳಿದ್ರು ಕೇಳನು, ನನ್ ಕೇಳಲ್ವೇ ಕಮಲಕ್ಕನ ಹತ್ರ ಐದ್ ಪೈಸೂ ಕೇಳೋದಿಲ್ಲ ಕಣ, ಕಾಬಡೆ ಕಾಸುವೆ ನನಗೆ ಮಾತು ಇರ್ಲಿ. ಅಲ್ಲ ಚಂದ್ರಣ್ಣ, ಈಗ ಒಂದ್ಕ ಒಂದ್ಕ ಒಂದ್ಕ ಸಂಬಂಧ ಹೆಂಗದ ಯೋಚನೆ ಮಾಡು. ಈಗ ಕಾಡು ನೀರು ಪಕ್ಷಿ ಏನಣ್ಣ, ಒಂದಿಲ್ದಲೇ ಇನ್ನೊಂದಿಲ್ಲ, ಹಂಗೆ ಕುಂತ್ಕ ಯೋಚನೆ ಮಾಡು. ಅಂದ್ರೆ ಈಗ ಗುಬ್ಬಚ್ಚಿಗಳು ಬರೀ ಮನ್ಸನ್ ಜೊತೆ ಇರ್ತವೆ, ಅವು ಮನ್ಸ ಬುಟ್ಟಾಕಿ ತಿಂತವೆ ಅಷ್ಟೇ ಅಲ್ಲ, ಅವೇನ್ ಮಾಡ್ತವೆ ಬೀಜನ ಹಣ್ಣು ಪಣ್ಣು ತಿನ್ಕ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೀಜ ಪ್ರಸರಣ ಮಾಡ್ತವೆ. ಮತ್ತೆ ಇವನ್ಗೆ ಹಾನಿಯಾಗಿರೋ ಹುಳ ಉಪ್ಪಟ ತಿನ್ಕತ್ತವೆ, ಅವು ಬೀಜ ಪ್ರಸರಣ ಮಾಡೋದ್ರಿಂದ ಅಲ್ಲಿ ಕಾಡು ಗಿಡಗಳು ಉಟ್ಕತ್ತವೆ. ಈ ಶ್ರೀಗಂಧ ಎಲ್ಲ ಉಟ್ಟರೋದು ಹಂಗೆ ಅಂತ ಕಣಪ್ಪ. ಆಮ್ಯಾಕೆ ಕಾಡು ಬೆಳೆದಂಗೆ ಬೆಳೆದಂಗೆ ನೀರಿನ ಸಂರಕ್ಷಣೆ ಆಯ್ತದೆ, ಮಣ್ಣು ಸಂರಕ್ಷಣೆ ಆಯ್ತದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡು, ಎಲ್ಲಕ್ಕೂ ಒಂದಕ್ಕೊಂದು ಸಂಬಂಧ ಹೆಂಗದೆ. ಈಗ ಅದ ಕಟ್ಟ ಮಾಡ್ಬಿಟ್ಟಿದೀವಿ ನಾವು ಚೈನಾ, ಹಂಗಾಗಿ ಏನಾಗ್ಬಿಟ್ಟದೆ ಯಾವ್ದು ಎಲ್ಲದೆ ಏನದೆ ಹೆಂಗದೆ ಅನ್ನೋದು ನಮ್ಗೀಗ ಮರ್ತು ಹೋಗ್ಬಿಟ್ಟೇ ಇಲ್ಲ ಬಿಡು. ಈಗ ಏನಾಗದೆ ಈ ನಮ್ಮ ಈ ಪ್ಯಾಟಲ್ ಹೋದ ಈಗ ಕಾಡ ಮತ್ತೆ ಈ ಸಮುದ್ರವ ನೋಡಕ್ಕೆ ಟ್ರಿಪ್ ಆಗಿ ಹೋಯ್ತಾರೆ, ಸುಮ್ಮನೆ ನೋಡ್ಕೊಂಡ್ ಬರ್ತಾರೆ ಅಷ್ಟೇ. ಇದು ಹೆಂಗ್ ಬಂತು, ಇದ್ರೊಳಗೆ ಏನದೆ ಏನೇನಲ್ಲ ಅದು ಏನೂ ಗೊತ್ತಿಲ್ಲ. ಬೀಚ್ ಅಲ್ಲಿ ಒದ್ದಾಡಿ ಅಲ್ಲೆಲ್ಲ ಆಟಗಳೆಲ್ಲ ಬಂದ್ಬಿಟ್ಟದಲ್ಲ, ಅಲ್ಲಿ ಆಟ ಆಡ್ಕೊಂಡ್ಬರೋದು ಎಲ್ಲ ಕಡಣ. ಈಗ ನಮ್ಗಂದ್ರೆ ಮುಂಚೆ ಏನಿತ್ತು, ಮಳ್ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದೋ. ಈಗ ಹಂಗಲ್ಲ, ಆ ನೀರಲ್ಲಿ ಏನೇನೋ ಆಟಗಳು ಬಂದ್ಬಿಟ್ಟವೆ ಕಣ್ಣ. ಮುದ್ದಿ ಗಂಟು ಕರ್ಕೊಂಡು ಹೋಯ್ತಾರೆ, ಒಳಗಡೆ ಮುಳುಗಿಸಿ ಎಂತದ ಕಣ್ಗ ದುರ್ಬೀನ ಹಾಕ್ಬಿಟ್ಟು ಮೂಗ್ಗೆ ಗಾಳಿ ಸಂಚಾರ ಆಗೋಂಗ್ ವ್ಯವಸ್ಥೆ ಮಾಡ್ಬಿಟ್ಟು ಸಮುದ್ರದ ಒಳಗಡೆ ನಡೆದಾಡಿಸ್ತಾರಂತೆ ಕಣ್ಣು. ಜಯಣ್ಣ ನಮ್ಗೊಂದ್ ಕಿತ್ತ ಕರ್ಕೊಂಡು ಹೋಗ, ಭಯ ಆಯ್ತಿದೆ ಕಣ್ಣ. ಅದೇ ಯಾಕವ ಭಯ, ನಮ್ ಜಯಣ್ಣಿಲ್ವಾ ಎತ್ಕೊಂಡ್ ಬರ್ತಾನೆ ಮ್ಯಾಕೆ. ಎಲ್ಲ ನಮ್ ಜೊತೆ ಒಬ್ರು ಬರ್ತಾರೆ, ಕೈ ಹಿಡ್ಕೊಂಡು ಅವ್ರು ಬರ್ತಾರೆ ನೀರೊಳಕ್ಕೆ. ಮೀನು ಓಡಾಡ್ದಂಗೆ ಸಮುದ್ರ ತಳದಲ್ಲಿ ನೀನು ನಡೆದಾಡ್ಬೋದು ಓಡಾಡ್ಬೋದು. ಹೋಗನ್ ಸುಮ್ಕಿರು ಉಡುಪಿತವ ಮಕ್ಕಳ ರಾಜ್ಯ ಪಿಕ್ಚರ್, ಅದು ಶಿವಾಜಿ ಗಣೇಶನ್ ಮತ್ತೆ ಉಮೇಶ್ ಎಲ್ಲ ಮಾಡಿದ್ರಲ್ಲಪ್ಪ, ಅದರಲ್ಲಿ ಅದೇನೋ ಮ್ಯಾಲೆ ಆಕಾಶದ ಮೇಲೆ ಅದೇನೋ ಬಾಹ್ಯಾಕಾಶ ಅಂದ್ರೆ ಓಡ್ತಾರಲ್ಲ ಸ್ಲೋ ಮೋಷನ್ ಅಲ್ಲಿ ಹಂಗ ಹೋಗ್ಬೋದಾ ಜಯಣ್ಣ? ನೀರೊಳಗಡೆ ಓಡಾಡ್ಬೋದಂತೆ. ಅಂದ್ರ ಅವೆಲ್ಲ ಶೈಕ್ಷಣಿಕವಾಗಿ ತಿಳ್ಕೊಳ್ಳೋ ವಿಚಾರಗಳು. ಈಗ ಸಮುದ್ರದ ಒಳಗಡೆ ಏನದೆ, ಈಗ ಸಮುದ್ರ ಅಂದ್ರೆ ಬರೀ ನೀರಂತ ನಾವು ಭಾವಿಸ್ತೀವಿ, ನೀರಷ್ಟೇ ಅಲ್ಲ. ಈ ಭೂಮಿ ಮೇಲೆ ಹೆಂಗೆ ಒಂದು ವ್ಯವಸ್ಥೆ ಅದೋ, ಸಮುದ್ರದಲ್ಲೂ ಹಂಗೆ ವ್ಯವಸ್ಥೆ ಅದಂತೆ. ಅಲ್ಲೂ ಪ್ರಾಣಿಗಳವೆ. ಈಗ ಏನಪ್ಪ ಅದು ಎಂಥದೋ ತಿಮಿಂಗ್ಲ ಅಂತಾರಲ್ಲ, ದೊಡ್ಡ ಪ್ರಾಣಿ ಆಮೆಯ ಬಿಟ್ಬಿಟ್ರೆ ಅದ್ಯಾನ ನೀಲಿ ತಿಮಿಂಗ್ಲ ಅಂತದಂತಲ್ಲ, ಅದೇ ಬಹಳ ವರ್ಷ ಬದುಕಿರ್ತದಂತೆ. ಅಂತ ಪ್ರಾಣಿಗಳೆಲ್ಲ ಅಲ್ಲವೆ ಅಂದ್ಮೇಲೆ ಅದು ಒಂದ್ ದೊಡ್ಡ ಪ್ರಪಂಚನೇ ಅಲ್ವೇ. ಅದ ಅರ್ಥ ಮಾಡ್ಕೊಳಕ್ಕೆ ಈ ತರದ್ದು ಸಣ್ಣ ಪುಟ್ಟ ಇದು ಕೆಲ್ಸಗಳು ಬೇಕಾಯ್ತ ನೋಡಪ್ಪ. ಈ ಕಾಡು ಕಡ್ಲು ಇವೆಲ್ಲ ಹೇಳ್ತಿದ್ದಂಗೆ ನಮ್ ಕವಿಗಳೆಲ್ಲ ಒಳ್ಳೊಳ್ಳೆ ಕಾವ್ಯಗಳನ್ನ ಬರ್ದ್ಬಿಟ್ಟಿಲ್ವಪ್ಪ. ಈಗ ಅದೇ ನಮ್ಗೆ ನವೈಕ್ಲಾಗಿದ್ದಾಗ ಪದ್ಯ ಇರೋದಲ್ಲ, ಜೋಯಿಸ್ರಪ್ಪ ಬಂದು ಅದೇನು ಕುಮಾರ ವ್ಯಾಸ ಭಾರತ್ವ ಓದ್ತಿರ್ಲಿಲ್ವ ಕಟ್ಟ ಮೇಲೆ ಕುಂತ್ಕಂಡು ಏನ್ ಚಂದ ಓದರವ, ಏನ್ ಅರ್ಥ ಹೇಳರು ಇದು, ಅದೇನ ಕಾಂಡವನ ದಾನ ಅಲ್ಲ ಅಲ್ಲಗವ ಕಾಡ್ನ ಸುಟ್ಬಿಡೋದು ಆಯ್ತಾ, ಆಮೇಲೆ ಸಾಪಾಸಿಗ ಬರೋದು ಅರ್ಜುನ್ ಇದೆಲ್ಲ ಮಾಡುದು. ಆ ಕಾಡ್ನ ವರ್ಣಿಸ್ತಾ ಇದ್ರೆ ಹೆಂಗಿರ್ತಿತ್ತಪ್ಪ, ಭಯ ಆಗೋದು ಕೇಳಕ್ಕೆ. ನೀನು ಕಾಡ ಬೆಳಸದ್ ಹೇಳದ್ ಬಿಟ್ಟು ಸುಡೋದ್ ಹೇಳ್ತಿದ್ಯಲ್ಲ, ಕಾಡ್ ವರ್ಣನೆ ಹೇಳ್ಬಿಟ್ಟು ಅಂತ ಕಾಡ್ನ ಸುಟ್ ಹಾಕ್ಬಿಡ್ತಾರಲ್ಲಪ್ಪ ಅಂತ ಅದು. ಆಮೇಲೆ ಸಮುದ್ರವ ವರ್ಣಿಸಿದ ವರ್ಣ ಹೆಂಗ್ ವರ್ಣಿಸವ್ರಪ್ಪ ನಮ್ ಕವಿಗಳು ಅಲ್ವಾ. ಸಮುದ್ರ ಯಾವ್ದಕ್ಕೋ ಹೋಲಿಸ್ತಾರೆ, ದೋಣಿ ಇನ್ಯಾವ್ದಕ್ಕೋ ಹೋಲಿಸ್ತಾರೆ. ಗೋಪಾಲ ಕೃಷ್ಣ ಅಡಗ್ರದ ಇತ್ತಲ್ಲಣ್ಣ ನಮ್ಗೆ ಪದ್ಯ, ಅಳುವ ಕಡಲೊಳುತೆಯಲ್ಲಿ ಬರುತ್ತಿದೆ ನಗೆಯ ಹಾಯಿ ದೋಣಿ ಅಂತ. ಅದ್ಯಾಕವ ಹಂಗೆ ಬರೀ ಮಾತಾಡ್ದಂಗ ಆಡ, ಒಂದೆರಡು ಸಾಲ ಹಂಗ ಆಡು ಕೇಳೋ ಇರ್ಲಿ ಬಿಡಣ. ಅದ್ಯಾಕವ ಒಳ್ಳೆ ಕಂಟ ಇಟ್ಕೊಂಡು ಅದ್ಯಾಕ ನೀ ಬರೀ ಮಾತಾಡ್ದ, ಮುಂದಿನ ಕಿತ್ತ ಆಡೇನ್ ಬಿಡು, ನಾನೇ ಆಡ್ಬಿಡ್ತು ಬಿಡವ್ವ ಆಡಿಯ. ಏನು ಮನಿಕಳ ಪದಿ ಚೆನ್ನಲ್ ಆಗಿದ್ದೆ ಬಿಡಪ್ಪ ಚೈತನ್ಯ ಅಂತಂದ್ರೆ ನಾನು ನನ್ ಮನ್ಸು ಅದ ಆಗ್ಬಿಡ್ತದ ಅದಕ್ಕೆ ಅದ್ ಬಿಡು ಬೇಡ. ನಿನ್ಗೆ ನಂಗೆ ನೆಪ್ಪ ಆಯ್ತಿಲ್ಲ, ನೀನೇ ಒಂಚೂರು ಹೇಳ್ಬಿಡು. ಅಲ್ಲ ಕಣವು, ಈಗ ನೀನ್ ಆಡೋದು ಅವಳಾಡೋದು ಎಲ್ಲ ಮುಂದಿನ ಕಿತ ಮಡಿಕಳಿ. ಈಗ ಯವ್ವ ಈಗ ಬ್ಯಾಸ್ಗೆ ಬಲವತ್ತೆ ಅಣ್ಣ ಹೆಂಗಿದ್ರು ಮಡಿಕೊಂಡಿದ್ದೀಯಲ್ಲ, ಅದ್ರದ್ದು ಬೆಲ್ಲ ಹಾಕ್ಬಿಟ್ಟು ಸಾವಯವ ಬೆಲ್ವ ಹೊಸಿ ಸರ್ಬತ್ ಮಾಡ್ಕೊಂಡ್ ತಕೋಬಹು. ಈ ವಾರ ಅಷ್ಟೇ ಅದನ್ನ ಮಾಡು, ಈ ವಾರ ರೂಢಿ ಮಾಡ್ಕೊಂಬಿಟ್ಟನೆ ಅದನ್ನೇ ಕೇಳು, ಅದಕ್ಕೆ ಬೇರೆ ಟೈಪ್ ಅಲ್ಲಿ ಮಾಡ್ಕೊಂಬಂಬಿಡು ಮುಂದಿನ ವಾರ. ಈಗ ಅದನ್ನೇ ಇನ್ನೊಂದ್ ಇದೆ ಯಾಲ್ದಣ್ಣಲ್ಲಿ ಶೀಕರಣೆ ಮಾಡಿದೀನಿ ಗೊತ್ತಾ ನಿಂಗೆ? ಶೇಖರಣೆಯ ಶೀಕರಣೆಯೇ ಏನವ ಹಂಗಂದ್ರೆ ಅದನ್ನ ಬೆಲ್ಲ ಹಾಕಿ ಒರಳಕಲ್ಲಲ್ಲಿ ರುಬ್ಬಿ ಏಲಕ್ಕಿ ಹಾಕಿ ತಟ್ಟೆಗೆ ಹಾಕಿದೀನಿ, ಈಗ ತಣ್ಣಗಾಗಿರ್ತದೆ ಜಾಮ್ ಹಂಗಿರ್ತದೆ. ಹೋಗವ ಅದನ್ನೇ ತಕೊಂಬ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮೈಸೂರು ಜಿಲ್ಲೆಯಲ್ಲಿ ಮುಂದಿನ ಮೂರು ದಿನಗಳು ಮೋಡ ಕವಿದ ವಾತಾವರಣವಿದ್ದು ಹಗುರ ಮಳೆ ಬರುವ ಸಂಭವವಿದೆ. ಗರಿಷ್ಠ ಉಷ್ಣಾಂಶ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಮಳೆ ಬರುವ ಸಾಧ್ಯತೆ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಹಗುರ ಮಳೆ ಬರುವ ಸಂಭವವಿದೆ. ಗರಿಷ್ಠ ಉಷ್ಣಾಂಶ 35 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಹಗುರ ಮಳೆ ಬರುವ ಸಂಭವವಿದೆ. ಗರಿಷ್ಠ ಉಷ್ಣಾಂಶ 35 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಮುಂದಿನ 5 ದಿನಗಳ ಮುನ್ಸೂಚನೆಯ ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ ತಲುಪುವುದರಿಂದ ರೈತರು ಬೆಳೆಗಳಿಗೆ ಸಮರ್ಪಕವಾಗಿ ನೀರುಣಿಸಬೇಕು ಮತ್ತು ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸಲು ಹಸಿ ಗೊಬ್ಬರ ಹಾಕಬೇಕು. ಶಾಖದ ಒತ್ತಡವನ್ನು ತಡೆಗಟ್ಟಲು ಜಾನುವಾರುಗಳಿಗೆ ನೆರಳು ಮತ್ತು ಸಾಕಷ್ಟು ಕುಡಿಯುವ ನೀರನ್ನು ಒದಗಿಸಬೇಕು. ಅತಿ ಕಡಿಮೆ ಮಳೆಯು ಬೆಳೆಗಳಿಗೆ ಶಾಖ ಸಂಬಂಧಿತ ಹಾನಿಯನ್ನು ಉಂಟು ಮಾಡುವುದರಿಂದ ನೀರುಣಿಸಿ ಇದರ ಹಾನಿಯನ್ನು ಕಡಿಮೆಯಾಗುವಂತೆ ನೋಡಿಕೊಳ್ಳಬೇಕು. ಮುಂದಿನ 5 ದಿನಗಳವರೆಗೆ ಯಾವುದೇ ಮಳೆಯು ಮಣ್ಣಿನ ತೇವಾಂಶದ ನಷ್ಟವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಬರಗಾಲದ ಒತ್ತಡವನ್ನು ತಡೆಗಟ್ಟಲು ಸರಿಯಾದ ಮಧ್ಯಂತರದಲ್ಲಿ ನೀರಾವರಿ ಅತ್ಯಗತ್ಯ. ಒಣಹುಲ್ಲು ಅಥವಾ ಒಣ ಎಲೆಗಳು ಅಥವಾ ಪ್ಲಾಸ್ಟಿಕ್ ಮಲ್ಚಿಂಗ್ ಮಣ್ಣಿನ ತೇವಾಂಶವನ್ನು ಉಳಿಸಿಕೊಳ್ಳಲು ಅಥವಾ ನೀರಿನ ಆವಿಯಾಗುವಿಕೆಯ ನಷ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒಣ ಪರಿಸ್ಥಿತಿಗಳು ಥ್ರಿಪ್ಸ್ ಹುಳಗಳು, ಗಿಡಹೆನುಗಳು ಮತ್ತು ಇತರ ಹೀರುವ ಕೀಟಗಳಿಗೆ ಅನುಕೂಲಕರವಾಗಿವೆ. ನಿಯಮಿತವಾಗಿ ಬೆಳೆಗಳನ್ನು ಮೇಲ್ವಿಚಾರಣೆ ಮಾಡಬೇಕು ಮತ್ತು ಅಗತ್ಯವಿದ್ದರೆ ಜೈವಿಕ ಅಥವಾ ಶಿಫಾರಸು ಮಾಡಿದ ರಾಸಾಯನಿಕ ನಿಯಂತ್ರಣಗಳನ್ನು ಬಳಸಿಕೊಳ್ಳಬೇಕು. ನೀರಿನ ಬಳಕೆಯನ್ನು ಅತ್ಯುತ್ತಮವಾಗಿಸಲು ಹನಿ ಅಥವಾ ತುಂತುರು ನೀರಾವರಿ ಸಮರ್ಥ ನೀರಿನ ನಿರ್ವಹಣೆಯನ್ನು ಸಲಹೆ ಮಾಡಲಾಗಿದೆ. ಕೊಯ್ಲು ಮಾಡಿದ ಬೆಳೆಗಳಲ್ಲಿ ಶಿಲೀಂಧ್ರ ಮತ್ತು ಕೀಟಗಳ ಬಾಧೆಗಳನ್ನು ತಡೆಗಟ್ಟಲು ಶೇಖರಣೆಯ ಮೊದಲು ಸರಿಯಾದ ಒಣಗಿಸುವಿಕೆ ಮತ್ತು ತೇವಾಂಶ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಭತ್ತ ನಾಟಿ ಹಂತದಲ್ಲಿದ್ದು ತೇವಾಂಶವನ್ನು ಕಾಪಾಡಿಕೊಳ್ಳಲು ಆಗಾಗ್ಗೆ ಲಘು ನೀರಾವರಿ ಅಗತ್ಯ. ನೀರಿನ ಬಳಕೆಯನ್ನು ಉತ್ತಮಗೊಳಿಸಲು ಪರ್ಯಾಯ ತೇವಗೊಳಿಸುವಿಕೆ ಅಥವಾ ಒಣಗಿಸುವ ನೀರಾವರಿಯನ್ನು ಬಳಸಬೇಕು. ತರಕಾರಿ ಮತ್ತು ಹಣ್ಣುಗಳನ್ನು ಶಾಖದ ಒತ್ತಡದಿಂದ ತಪ್ಪಿಸಲು ಬೆಳೆಗಳನ್ನು ಮುಂಜಾನೆ ಕೊಯ್ಲು ಮಾಡಬೇಕು. ತಾಜಾತನವನ್ನು ಕಾಪಾಡಿಕೊಳ್ಳಲು ಕೊಯ್ಲು ಮಾಡಿದ ಉತ್ಪನ್ನಗಳನ್ನು ತಂಪಾದ ಮತ್ತು ಮಬ್ಬಾದ ಪ್ರದೇಶದಲ್ಲಿ ಸಂಗ್ರಹಿಸಿಡಬೇಕು. ತಿಂಗಳ ಹುರುಳಿಕಾಯಿ ಕಟಾವು ಹಂತದಲ್ಲಿದ್ದು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಗರಿಷ್ಠ ತಾಪಮಾನದ ಮೊದಲು ಸಂಪೂರ್ಣ ಕೊಯ್ಲು ಮಾಡಬೇಕು. ಬಾಳೆ ಬೆಳವಣಿಗೆಯ ಹಂತದಲ್ಲಿದ್ದರೆ ಹಣ್ಣಿನ ಕುಗ್ಗುವಿಕೆಯನ್ನು ತಡೆಗಟ್ಟಲು ಆಗಾಗ್ಗೆ ಲಘು ನೀರಾವರಿ ಅಗತ್ಯವಿದೆ. ಮಣ್ಣಿನ ತೇವಾಂಶವನ್ನು ಉಳಿಸಿಕೊಳ್ಳಲು ಸಾವಯವ ಮಲ್ಚಿಂಗ್ ಅನ್ನು ಮಾಡಬೇಕು. ಶಾಖದ ಒತ್ತಡದಿಂದಾಗಿ ಸಸ್ಯದ ವಸತಿಯನ್ನು ತಡೆಗಟ್ಟಲು ಬೆಂಬಲವನ್ನು ಒದಗಿಸಬೇಕು. ತರಕಾರಿ ಬೆಳೆಗಳು ವಿವಿಧ ಹಂತಗಳಲ್ಲಿದ್ದು ಸಾಕಷ್ಟು ನೀರಾವರಿಯನ್ನು ಖಚಿತಪಡಿಸಿಕೊಳ್ಳಬೇಕು. ಮಣ್ಣಿನ ತಾಪಮಾನವನ್ನು ಕಡಿಮೆ ಮಾಡಲು ಮಲ್ಚಿಂಗ್ ಬಳಸಬೇಕು. ಹೆಚ್ಚಿನ ತಾಪಮಾನದಲ್ಲಿ ಹೆಚ್ಚಾಗುವ ಹುಳುಗಳು ಮತ್ತು ಥ್ರಿಪ್ಸ್ಗಳಂತಹ ಕೀಟಗಳಿಗೆ ಸರಿಯಾದ ಸಮಯದಲ್ಲಿ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಜಾನುವಾರುಗಳ ಶೆಡ್ಗಳಲ್ಲಿ ಸರಿಯಾದ ನೆರಳು ಮತ್ತು ವಾತಾವರಣವನ್ನು ಖಚಿತಪಡಿಸಿಕೊಳ್ಳಬೇಕು. ಸಾಕಷ್ಟು ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು. ಗರಿಷ್ಠ ಶಾಖದ ಸಮಯದಲ್ಲಿ ಮೇಯುವುದನ್ನು ತಪ್ಪಿಸಿ ಶಾಖದ ಒತ್ತಡವನ್ನು ತಡೆಗಟ್ಟಲು ಖನಿಜಯುಕ್ತ ಪೂರಕಗಳನ್ನು ಒದಗಿಸಬೇಕು. ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಹೆಚ್ಚಿನ ತಾಪಮಾನವು ಶಾಖದ ಒತ್ತಡಕ್ಕೆ ಕಾರಣವಾಗಬಹುದು. ಮೊಟ್ಟೆಯ ಉತ್ಪಾದನೆ ಮತ್ತು ಪಕ್ಷಿಗಳ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಕೋಳಿ ಶೆಡ್ಗಳಲ್ಲಿ ಸರಿಯಾದ ಗಾಳಿಯನ್ನು ಕಾಪಾಡಿಕೊಳ್ಳಬೇಕು. ಎಲೆಕ್ಟ್ರೋಲೈಟ್ಗಳೊಂದಿಗೆ ತಂಪಾದ ಕುಡಿಯುವ ನೀರನ್ನು ಒದಗಿಸಿ ಹಗಲಿನ ವೇಳೆಯಲ್ಲಿ ಫೀಡ್ ಪ್ರಮಾಣವನ್ನು ಕಡಿಮೆ ಮಾಡಿ ತಂಪಾದ ಸಮಯದಲ್ಲಿ ಹೆಚ್ಚಿನದನ್ನು ಒದಗಿಸಬೇಕು. ಹೆಚ್ಚಿನ ತಾಪಮಾನವು ರೇಷ್ಮೆ ಹುಳುಗಳಿಗೆ ಒತ್ತಡವನ್ನು ಉಂಟು ಮಾಡಬಹುದು. ಸಾಕಣೆ ಕೊಠಡಿಗಳಲ್ಲಿ ನೀರನ್ನು ಚಿಮುಕಿಸುವ ಮೂಲಕ ತೇವಾಂಶವನ್ನು ಕಾಪಾಡಿಕೊಳ್ಳಬೇಕು. ಮಲ್ಬರಿ ಸಸ್ಯಗಳನ್ನು ಶಾಖದ ಒತ್ತಡದಿಂದ ರಕ್ಷಿಸಲು ಸರಿಯಾದ ಗಾಳಿ ಮತ್ತು ನೆರಳನ್ನು ಒದಗಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನಾಗಲಿ ಅಥವಾ ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರವನ್ನಾಗಲಿ ಭೇಟಿ ಮಾಡಬೇಕೆಂದು ಈ ಮೂಲಕ ಕೋರಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಮಾರ್ಚ್ 24 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಅತೀಫಾ ಮುನಾವರಿ ಮತ್ತು ಮಂಡ್ಯ ತಾಲೂಕು ಜಯಪುರದ ಜೆಕೆ ಬಸವರಾಜು. ದ್ವಿದಳ ಧಾನ್ಯ ಹಾಕಿದ್ರೆ ಎಷ್ಟೋ ಜನ ರೈತರಿಗೆ ಅದು ಕಂಡ್ರೆ ತುಂಬ ಉದಾಸೀನ. ದ್ವಿದಳ ಧಾನ್ಯದ ಬೇರುಗಳಲ್ಲಿ ಭೂಮಿ ಪ್ರಕೃತಿದತ್ತವಾಗಿರುವಂಥ 70% ಸಾರಜನಕವನ್ನು ಈ ರೀತಿ ಭೂಮಿ ಕೊಡುವಂಥ ತಾಕತ್ತು ಆ ಬೇರಿನ ಗಂಟುಗಳು ಮಾತ್ರ ಇರೋದು. ಆ ಕಾರಣಕ್ಕೆ ನಮ್ಮ ಭೂಮಿಯನ್ನು ಯಾರು ಮಾಡ್ತಾರೆ ರೈತರು, ಅವರು ದ್ವಿದಳ ಧಾನ್ಯನ ಜೊತೆಲಿ ಬೆಳೆದರೆ, ಏಕದಳ ಜೊತೆ ದ್ವಿದಳ ಬೆಳೆದರೆ ಭೂಮಿ ಆರೋಗ್ಯನೂ ಚೆನ್ನಾಗಾಗುತ್ತೆ ಮತ್ತು ಸಾರಜನಕನ ಬಳಕೆನೂ ಕಡಿಮೆ ಆಗುತ್ತೆ. ಆ ಒಂದು ಕಾರಣ ಸಹ ಒಂದು ಮೂಟೆ ಗೊಬ್ಬರಕ್ಕೆ ಎಷ್ಟು ಯೂರಿಯಾ ಖರ್ಚು ಮಾಡ್ತೀವಿ ಅಂದರೆ 270 ಒಂದು ಮೂಟೆ ತಗೋತೀವಿ. 2,690 ಸರ್ಕಾರ ಸಬ್ಸಿಡಿ ಕೊಡುತ್ತೆ. 25 ಮಂಗಳವಾರ ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಹನೂರು ತಾಲೂಕು ಚಿಂಚಹಳ್ಳಿಯ ಪಿ ದಯಾನಂದ್ ಅವರೊಂದಿಗೆ ಸಂದರ್ಶನ. ರೈತರಿಗೆ ಉಪಯೋಗ ಆಗಲಿ, ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತೋಟಗಾರಿಕೆ ಹಣ್ಣಿನ ಬೆಳೆಗಳನ್ನ ಹಾಕಿದ್ದೀವಿ. ಅದರ ಜೊತೆಯಲ್ಲಿ ಈ ಎಸೆನ್ಷಿಯಲ್ ಆಯಿಲ್ಸ್ನ ತೆಗಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೊದಲಿಂದನೂ ಇತ್ತು, ಔಷಧಿ ಮತ್ತು ಸುಗಂಧ ದ್ರವ್ಯಗಳು. ಅದಕ್ಕೋಸ್ಕರ ಅದನ್ನೂ ಒಂದಷ್ಟು ಅಳವಡಿಸ್ಕೊಂಡಿದ್ದೀನಿ ಇರುವ ಖಾಲಿ ಭೂಮಿನಲ್ಲೆಲ್ಲ. ಅಲ್ಲ, ಒಂದಷ್ಟು ಬೆಳೆಗಳನ್ನು ಪಟ್ಟಿ ಮಾಡ್ಬೋದಾ ಸರ್, ಏನೇನೆಲ್ಲ ನಿಮ್ಮ ಜಮೀನಿನಲ್ಲಿ ಸಿಗುತ್ತೆ ಅಂತ? ಮಾವು ಒಂದು 30 ಬಗೆ ಮಾವಿದೆ, ಬಟರ್ಫ್ರೂಟ್ ಇದೆ, ನೇರಳೆ ಇದೆ, ನೆಲ್ಲಿ ಇದೆ. 26 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿ ಸುಸ್ಥಿರ ಹೈನುಗಾರಿಕೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ಗುಮ್ಮನಹಳ್ಳಿಯ ಕೃಷಿಕ ದಂಪತಿ ಕಾಂತರಾಜು ಮತ್ತು ಜ್ಯೋತಿ. ಸರ್, ಒಂದು ಗುಂಡಿ ತುಂಬ ಖಾಲಿ ಆಯ್ತು ಅಂದ್ರೆ ತಿರ್ಗಾ ಅದಕ್ಕೆ ಮಾಡ್ತೀವಿ. ಓಹ್, ಹಾಗೆ. ಇದು ಟನ್ ಲೆಕ್ಕ ಏನಿಲ್ಲ? ಟನ್ ಲೆಕ್ಕ ಅಂದ್ರೆ ಒಂದು 6 ನಡೀತದೆ. ಒಂದು ಅದು 6 ಅಂತ ಒಂದು ತುಂಬಿಡ್ತೀವಿ. ಸರಿ. ಆಮೇಲೆ ಇನ್ನೊಂದು ಖಾಲಿ ಆಯ್ತದಲ್ಲ, ಅದು ಖಾಲಿ ಆದ್ಮೇಲೆ ಅದು ಶುರು ಮಾಡ್ತೀವಿ. ಅದೆಷ್ಟು ಹಿಡಿಯುತ್ತೆ? ಅದು ಅಷ್ಟೇ, 6 ಟನ್ ಅಂದ್ರೆ ಸದಾ ನಿಮ್ಮ ಹತ್ರ 6 ಟನ್ ಸೈಲೇಜ್ ಇರ್ತದೆ. ಸೈಲೇಜ್ ಇರ್ತದೆ ಅಲ್ವಾ? ಅದೊಂದು ತಯಾರು ಮಾಡಕ್ಕೆ ನಿಮಗೆ ಚೆನ್ನಾಗಿ ಅನುಭವವಾಗಿದೆ? ಗೊತ್ತು ಗೊತ್ತು ಸರ್. ಏನಾದ್ರು ಹೋಗಿ ತರಬೇಕು? ಇಲ್ಲ ಏನಿಲ್ಲ, ಎಲ್ಲ ಗೊತ್ತು. ಹೆಂಗ್ ಮಾಡೋದು ಹೇಳಿ ಒಂಚೂರು ಸರ್. ಅದು ಎಲ್ಲ ಮಿಷಿನ್ ಹೊಡ್ಕೊಂಡು. ಯಾವ್ದ್ರಲ್ಲಿ? ಚಾಪ್ ಕಟ್ರಲ್ಲಿ. 27 ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಅಡಿಕೆ ಮತ್ತು ಮುಸುಕಿನ ಜೋಳದ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಉಡುತಡಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಬಿ ಅನೂಪ್ ಅವರೊಂದಿಗೆ ಸಂದರ್ಶನ. ತುಂಬಾ ಆದಾಯ ಬಂದಿದೆ ಸರ್. ನಾವು ಲೋಕಲ್ ಮಾರ್ಕೆಟ್ನಲ್ಲಿ ಈಗ 2,300 ರೂಪಾಯಿ ಲೋಕಲ್ ಮಾರ್ಕೆಟ್ ನಡೀತಾ ಇದೆ ಅಂದರೆ ನಾವು ರೈತರಿಗೆ 2,350 ರೂಪಾಯಿ ಕೊಟ್ಟು ಖರೀದಿ ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ಕಂಪ್ನಿಗೆ 50 ರೂಪಾಯಿ ಲಾಭ ಇಟ್ಕೊಂಡೆ ನಾವು ಮಾಡಿ 50 ರೂಪಾಯಿ ನಾವು ರೈತರಿಗೆ ಹೆಚ್ಚಿಗೆ ಕೊಟ್ಟಿದ್ದು. ಹಾಗಾಗಿ ನಮ್ಮ ರೈತರು ನಮ್ಮ ಕಡೆ ಭಾಳ ಆಕರ್ಷಿತರಾದರು ಸರ್. ಲೋಕಲ್ ಮಾರ್ಕೆಟ್ಗಿಂತ 50 ರೂಪಾಯಿ ಜಾಸ್ತಿ ಕೊಡ್ತಾರೆ. ಆಮೇಲೆ ಪೇಮೆಂಟು ನಾವು ತಕ್ಷಣವೇ ಅವ್ರಿಗೆ ಪೇಮೆಂಟ್ ರೈತರಿಗೆ ಹಾಕ್ತಾ ಇದ್ದೀವಿ ಸರ್. ಹಾಗಾಗಿ ನಮಗೆ ಈ ಜೋಳದ ಬಿಸ್ನೆಸ್ಸೇ ನಮಗೆ ತುಂಬ ಲಾಭದಾಯಕ. ಇದರಲ್ಲಿ ನಮ್ಮ ಕಂಪ್ನಿಯಲ್ಲಿ ಕಳೆದ ಬಾರಿ ನಾವು 22 ರೂಪಾಯಿಯನ್ನು ಲಾಭ ಮಾಡಿದ್ದೀವಿ ಸರ್ ನಮ್ಮ ಕಂಪ್ನಿ. ಮಾರ್ಚ್ 28 ಶುಕ್ರವಾರ ಸೀಬೆ ಬೆಳೆ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ರಾಮೇಗೌಡ ಹಾಗೂ ಡಾಕ್ಟರ್ ಎಚ್ಆರ್ ಮನುಕುಮಾರ್. ಇನ್ನು ಬಹಳಷ್ಟು ಸಲ ನಮ್ಮ ಎಲೆಗಳು ಕೆಂಪಾಗ್ತವೆ ಅಥವಾ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಕೆಂಪಾಗ್ತವೆ. ಇದರಲ್ಲಿ ಪ್ರಮುಖವಾಗಿ ನಾನು ಆಗಲೇ ಹೇಳ್ದಂಗೆ ಜಂತು ಹುಳದ ಲಕ್ಷಣ ಇದ್ರೂ ಸಹ ಇದು ಪೋಷಕಾಂಶದ ಕೊರತೆಯ ಲಕ್ಷಣವನ್ನೇ ತೋರಿಸ್ತದೆ. ಪೋಷಕಾಂಶವನ್ನು ನಾವು ಮಣ್ಣಿಗೆ ಕೊಟ್ಟು ಅಥವಾ ಸಿಂಪಡಣೆ ಮಾಡಿನೂ ಕೂಡ ಅದು ಸುಧಾರಿಸಲಿಲ್ಲ ಅಂತಂದರೆ ಆಗ ಅನಿವಾರ್ಯವಾಗಿ ನಾವು ಬೇರುಗಳನ್ನು ಪರೀಕ್ಷಿಸಿ ನೋಡಬೇಕಾಗ್ತದೆ. ಬೇರಿನಲ್ಲಿ ಏನಾದರೂ ಜಂತು ಹುಳ ಇತ್ತು ಅಂದರೆ ಆ ಬೇರುಗಳಲ್ಲಿ ಗಂಟುಗಳು ಕಾಣಿಸ್ತವೆ ನಮಗೆ. 29ರಂದು ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಮಾಂಡಲೀಕನಹಳ್ಳಿಯ ಕೃಷಿಕ ದಂಪತಿ ಕೆಎಸ್ ರಾಜೇಗೌಡ ಹಾಗೂ ಕಾಂಚನ. ಸರ್, ನಾನು ಅಲ್ಲಿ ಕೆವಿಕೆ ಅವರು ಕೆಲವು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಹೇಳಿದ್ಮೇಲೆ ನನಗೆ ಕೆಲವು ತೋಟಗಳು ನೋಡಿದ್ಮೇಲೆ ಸರ್ ನನಗೊಂದು ಸ್ಫೂರ್ತಿ ಬಂತು ಸರ್. ಏನು ಅಂತಂದರೆ ಸಾವಯವ ಕೃಷಿನೇ ಮಾಡಬೇಕು, ಸೀಮೆ ಗೊಬ್ಬರನ ಹಾಕ್ಬಾರ್ದು. ನಮ್ಮ ಆರೋಗ್ಯ ಅನ್ನೋದು ಮುಖ್ಯ, ಆದರೆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ದೃಷ್ಟಿ ನನಗೆ ಬಂತು ಸರ್. ಆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರ್ಬೋದಲ್ಲ ಸರ್. ಹಾಗಾಗಿ ನಾನು ಆ ಮಣ್ಣಿನ ಆರೋಗ್ಯನ ಕಾಪಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಕೆಮಿಕಲ್ ಗೊಬ್ಬರನ ಆದಷ್ಟು ಕಮ್ಮಿ ಮಾಡ್ಕೊಬಂದೆ ಸರ್. ಅವಾಗ ಕಮ್ಮಿ ಮಾಡ್ತಾ ಮಾಡ್ತಾ ಕಮ್ಮಿ ಮಾಡಿಬಿಟ್ಟೆ ಸರ್. ಅದಕ್ಕೋಸ್ಕರ ನಾನು ಎರವಳಿನ ತೊಟ್ಟಿನ ಒಂದು ಸ್ವಲ್ಪ ದೊಡ್ಡದಾಗೆ ಕಟ್ಸ್ಕೊಂಡಿದ್ದೀನಿ ಸರ್. ಮಾರ್ಚ್ 30 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಓಹೋ, ಅಂದ್ರೆ ಮನಸ್ಸು ಮುಟ್ಟಬಾರದು ಅಂತ. ಮನಸ್ಸು ಬಿಟ್ರೆ ಏನಾಗತ್ತೆ, ಅದು ಹೊರಗಾಕ್ಬಿಡೋದು ಅಂತ, ಅದನ್ನ ಬಹಿಷ್ಕಾರ ಹಾಕೋದು ಅಂತ ಹೇಳ್ತಾರಲ್ಲ. ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸೇರಿಸ್ಕೊಳಕಿಲ್ಲ, ಚಿವ ಚಿವ ಚಿವ ಅಂತ ತೊಳ್ತತೆ. ಆಮ್ಯಾಕ್ ಸೇರಿಸ್ಕತ್ತದೇನೋ ಗೊತ್ತಿಲ್ಲ, ಆಮ್ಯಾಕ್ ನೋಡಿರೋರು ಯಾರು ಒಟ್ಟಿನಲ್ಲಿ. ಅದಕ್ಕೂ ಒಂಥರ ಚಿವ ಚಿವ ಚಿವ ಚಿವ ಗುಬ್ಬಿ ಅಂತ ಹೇಳಿ ಒಂದ್ ಪದ್ಯ ಬೇರೆ ಇತ್ತಲ್ಲ, ಸಣ್ಣ ಸಣ್ಣ ಅವರಾಗಿದ್ದಾಗ.